ಅಂಗೈಯಲ್ಲಿ ಆಯುರ್ವೇದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ಕಾಯ ಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ವಿಷಯ ಸೊಂಟ ನೋವಿಗೆ ಸರಳ ಉಪಾಯ ಹಾಗೂ ಆಯುರ್ವೇದದ ಚಿಕಿತ್ಸೆ. ಸಂದರ್ಶಕರು ಶರಣಬಸವ ಚೋಳಿಯನ. ಆತ್ಮೀಯ ಕೇಳುಗರಿ, ಅಂಗೈಲಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆಯುರ್ವೇದದೊಳಗೆ ಸಂಜೀವಿನಿ ಅದ. ವಾತಪಿತ್ತ ಕಫ ಇದ್ರೆ ದೇಹ ಅಸಮತೋಲನವಾಗಿರ್ತದೆ. ವಾತಪಿತ್ತ ಕಫವನ್ನು ನಾವು ನಿಯಂತ್ರಿಸಿದರೆ ದೇಹ ಸಮತೋಲನಕ್ಕೆ ಬರ್ತದೆ. ಇವತ್ತಿನ ಕಾರ್ಯಕ್ರಮದೊಳಗೆ ಹೆಗ್ಗೇರಿ ಆಯುರ್ವೇದ ಮಹಾವಿದ್ಯಾಲಯದ ಕಾಯ ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರು ಬಂದಾರ. ಅವರು ಸೊಂಟ ನೋವಿಗೆ ಏನು ಪರಿಹಾರ ಇದೆ ಈ ಕುರಿತಂತೆ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರು ನಿಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಆತ್ಮೀಯ ಕೇಳುಗರೆಲ್ಲರ ಪರವಾಗಿ ಪ್ರೊಫೆಸರ್ ಶಿವಾಜಿ ಚೌಹಾಣ್ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಡಾಕ್ಟ್ರೇ. ಈಗ ಸೊಂಟ ನೋವಿನ ಬಗ್ಗೆ ಆರಂಭಿಕ ಮಾಹಿತಿಯನ್ನು ಕೊಡಲ್ಲ. ಸೊಂಟ ನೋವು ಇದು ಜಗತ್ತಿನ ಪ್ರತಿ 6 ಜನರಲ್ಲಿ 4 ಜನರಿಗೆ ಕಾಡುವ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ಈ ಮೊದಲು ನಾವು 60 ವರ್ಷದ ನಂತರದ ಮೇಲ್ಪಟ್ಟವರಿಗೆ ಮಾತ್ರ ಬರುತ್ತದೆ ಅಥವಾ ಭಯವಿದೆ ಅಂತ ಹೇಳಿ ನಾವು ತಿಳ್ಕೊಳ್ತಾ ಇದ್ದೀವಿ. ಆದರೆ ಇವತ್ತಿನ ದಿನಗಳಲ್ಲಿ ಒಂದು 30-40 ವರ್ಷದ ಮಧ್ಯ ವಯಸ್ಸಿನವರಿಗೂ ಹಾಗೂ 20 ತರುಣರು ಕೂಡ ಈ ಸೊಂಟ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸಾಮಾನ್ಯವಾಗಿ ಬ್ಯಾಕ್ ಪೇನ್ ಅಂತಾರೆ, ಅಂದ್ರೆ ಈಗ ಬೆನ್ನು ನೋವು ಅಂತ ಜನ ಹೋಗ್ತಾರೆ. ಅದರೊಳಗೆ ಈ ಬೇರೆ ಬೇರೆ ವಿಧ ಇರ್ಬೋದು. ಅಂದ್ರೆ ನಾವು ಏನ್ಕೋತೀವಿ ಕೀಲು ನೋವುಗಳು ಅಂತ ಹೇಳ್ತಾರೆ, ಆದ್ರೆ ಪಕ್ಕ ಗೊತ್ತಿರೋದಿಲ್ಲ ಅದು ಸೊಂಟ ನೋವು ಅಥವಾ ಸೊಂಟದ ಕೆಳಗಿನ ನೋವು ಅಂತ ಹೇಳಿ. ಈ ಕುರಿತಂತೆ ಅವರಿಗೆ ಒಂದು ಪ್ರಥಮ ಮಾಹಿತಿಯನ್ನ ಕೊಡ್ಬೋದಾ? ಈಗ ಸಾಮಾನ್ಯವಾಗಿ ಎಲ್ಲರೂ ಬ್ಯಾಕ್ ಪೇನ್ ಅಂತ ಹೇಳಿ ವೈದ್ಯರಲ್ಲಿ ಬರ್ತಾರೆ. ಆದ್ರೆ ಅದು ಏನಂದ್ರೆ ಈಗ ಬ್ಯಾಕ್ ಪೇನ್ ಅಂದ್ರೆ ಥೊರಾಸಿಕ್ ಪಾರ್ಟ್ ಅಂತ ಹೇಳ್ತೀವಿ ನಾವು. ಹಾ, 2-3 ತರ ಬರ್ತದೆ. ಹೌದೌದು, ಸರ್ವೈಕಲ್ ಪೇನ್, ಥೊರಾಸಿಕ್ ಪೇನ್ ಮತ್ತೆ ಲಂಬಾರ್ ಪೇನ್ ಅಂತ ಹೇಳಿ. ಓಕೆ, ಸೊ ಎಲ್ಲರೂ ತಿಳ್ಕೊಂಡಿರೋದು ಬ್ಯಾಕ್ ಪೇನ್, ಬ್ಯಾಕ್ ಸೊಂಟ ನೋವಿಗೆ ಕೂಡ ಬ್ಯಾಕ್ ಪೇನ್ ಅಂತ ಹೇಳ್ತಾರೆ. ಆದ್ರೆ ಒಂದೇ ಅಂತ ತಿಳ್ಕೊಂಡ್ಬಿಟ್ಟಾರೆ, ಮೂರದವ. ಅದರಲ್ಲಿ ಪ್ರತ್ಯೇಕ ಅವಯವಗಳಿಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಇದಾವೆ. ಅದಕ್ಕೆ ಬ್ಯಾಕ್ ಪೇನ್ ಬೇರೆ, ಸೊಂಟ ನೋವನೇ ಬೇರೆ. ಲೋ ಬ್ಯಾಕ್ ಪೇನ್, ಸೊಂಟ ನೋವಿಗೆ ನಾವು ಲಂಬ್ಯಾಗೋ ಅಥವಾ ಲೋ ಬ್ಯಾಕ್ ಪೇನ್ ಅಂತ ಹೇಳಿ ನಾವು ಹೇಳ್ತೀವಿ. ಅಂದ್ರೆ ಬ್ಯಾಕ್ ಪೇನ್ ಅಥವಾ ಏನು ಲೋ ಬ್ಯಾಕ್ ಪೇನ್, ಇದನ್ನ ಪರೀಕ್ಷೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಹೌದು ಹೌದು, ಅದು ವೈದ್ಯರೇ ನಿರ್ಧರಿಸ್ತಾರೆ. ಅದನ್ನು ಆಯಾ ಅವಯವಕ್ಕೆ ಸಂಬಂಧಪಟ್ಟಂಗೆ ಅದನ್ನ ಎಕ್ಸ್ರೇ ಮಾಡಿಸಬೇಕಾಗತ್ತೆ. ಈಗ ಥೊರಾಸಿಕ್ ಪೇನ್ಗೆ ಥೊರಾಕೋ ಟಿಎಲ್ ಸ್ಪೈನ್ ಅಂತ ಹೇಳ್ತೀವಿ, ಟಿಎಲ್ ಸ್ಪೈನ್ ಎಕ್ಸ್ರೇ. ಆಮೇಲೆ ಈಗ ಲಂಬ್ಯಾಗೋಗೆ ಎಲ್ಎಸ್ ಸ್ಪೈನ್ ಎಕ್ಸ್ರೇಗೆ ನಾವು ರೆಫರ್ ಮಾಡ್ತೀವಿ. ಹಾ, ಅಂದ್ರೆ ವಿಶೇಷವಾಗಿ ತಜ್ಞ ವೈದ್ಯರ ಸಹಕಾರ ಬಹಳ ಅಗತ್ಯದ ಈ ವಿಷಯದೊಳಗೆ. ಈಗ ಸಾಮಾನ್ಯವಾಗಿ ಸೊಂಟ ನೋವು ಅಂದ್ರೆ ಹೆಣ್ಮಕ್ಳು ಬಳಲು ಸಾಧ್ಯತೆ ಬಹಳ ಇರ್ತದೆ, ಪುರುಷರಲ್ಲಿ ಕಾಣುತ್ತದೆ. ಆದ್ರೆ ಹೆಣ್ಮಕ್ಳಲ್ಲಿ ಯಾಕೆ ಈ ಸೊಂಟ ನೋವು ಜಾಸ್ತಿ ಇರ್ತದ್ರಿ? ಈಗ ಸರಿಸಮಾನ ಒಂದು 30-40 ವರ್ಷದ ಮುಂಚೆ ಹೆಣ್ಮಕ್ಳಲ್ಲೇ ಸೊಂಟ ನೋವು ಕಾಣ್ತಿತ್ತು. ಅದು ಒಂದು ರಕ್ತಾಲ್ಪತೆ ಇರಬಹುದು ಅಥವಾ ಈಗ ಮಾಸಿಕ ಸತಿ ಸ್ರಾವದಿಂದ ಇರಬಹುದು. ಆದರೆ ಇವತ್ತಿನ ದಿನಗಳಲ್ಲಿ ಪುರುಷ ಪ್ರಧಾನ ರೋಗವಾಗಿದೆ ಇದು. ಯಾಕಂದರೆ ಈಗ ನಾವು ಹೆಚ್ಚಾಗಿ ಈಗ 2-ವೀಲರ್ ಗಾಡಿ ಓಡಿಸೋದ್ರಿಂದ, ಈಗ ನಾವು ಉದಾಹರಣೆಗೆ ಇಲ್ಲಿ ಗಾಡಿಯಿಂದ ಬಾಡಿ ನೋವು ಅಂತ ಹೇಳ್ಬೋದು. ಅಂದ್ರೆ ಈಗ ಹೆಚ್ಚಾಗಿ ನಾವು ಯಾವುದೇ ಬೆಳಿಗ್ಗೆಯಿಂದ ಸಂಜೆವರೆಗೂ, ಬೆಳಿಗ್ಗೆ ಹಾಲು ತರೋದು ಹಿಡ್ಕೊಂಡು ರಾತ್ರಿ ಪಾನ್ ತಿನ್ನೋವರೆಗೂ ಅದು ಗಾಡಿ ತಗೊಂಡೇ ಹೋಗ್ತೀವಿ ನಾವು. ಹಾಗಾಗಿ ಬಿಟ್ಟು ಇವತ್ತಿನ ರಸ್ತೆಗಳು ಸಮತಟ್ಟಾಗಿಲ್ಲ, ರಸ್ತೆಗಳಲ್ಲಿ ಗುಂಡಿಗಳು ಹೆಚ್ಚಾಗಿದ್ದರಿಂದ ಪುರುಷರಲ್ಲಿ ಸಾಮಾನ್ಯವಾಗಿ ಸೊಂಟ ನೋವು ಜಾಸ್ತಿ ಕಂಡು ಬರ್ತಾ. ಚಲೋ ಹೇಳಿದ್ರಿ, ಗಾಡಿಯಿಂದ ಬಾಡಿ ನೋವು ಅಂತ. ಹೌದು, ವಿಶೇಷವಾಗಿ ಸೊಂಟ ನೋವು. ಹೌದು. ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ, ಯಾವ ಆಹಾರ ಸೇವನೆಯಿಂದ ಸೊಂಟ ನೋವು ಬರ್ತದೆ? ಸಾಮಾನ್ಯವಾಗಿ ಸಾಕಷ್ಟು ವ್ಯಾಧಿಗಳಿಗೆ, ರೋಗಗಳಿಗೆ ಆಹಾರನೇ ಪ್ರಧಾನ ಅಂತ ನಾವು ಹೇಳ್ಬೋದು. ಆದರೆ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡಿದ್ರೆ, ಈಗ ಆಹಾರದಿಂದ ಅಲ್ಲ, ಇದು ವಿವಿಧವಾದ ಭಂಗಿಗಳಿಂದ, ಬೇರೆ ಬೇರೆ ತರಹದ ಒಂದು ಆಕ್ಟಿವಿಟೀಸಿಂದ ಸೊಂಟ ನೋವು ಬರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊಂಟದ ಮೂಳೆಗಳು ಇಲ್ಲಿ ದ್ವಿಚಕ್ರ ವಾಹನದ ಸೆಕಬ್ಸರ್ ಇದ್ದಂತೆ ಕೆಲಸ ಮಾಡ್ತವೆ, ನಿರಂತರವಾಗಿ ಕೆಲಸ ಮಾಡ್ತವೆ, ಅಥವಾ ಬಾಲ್ಪೆನಿನ ಸ್ಪ್ರಿಂಗ್ನಂತೆ ಸಕ್ರಿಯವಾಗಿ ಕೆಲಸ ಮಾಡ್ತವೆ. ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ, ಈಗ ಉಪವಾಸ ಮಾಡೋ ಜನ ಬಹಳ, ಸಾಕಷ್ಟು ಜನ ಊಟ ಬಿಡ್ತಾರೆ. ಆಮೇಲೆ ಕೆಲವೊಬ್ಬರು ಹಿರಿಯ ನಾಗರಿಕರು ದೇವ್ರ ಮೇಲೆ ಭಾಳ ಅಪರಿಮಿತವಾದ ಭಕ್ತಿ, ಇಲ್ಲ ನಾ ಇವತ್ತು ಊಟ ಬಿಟ್ಟು ರಾತ್ರಿ ಊಟನ ಮಾಡೋದಿಲ್ಲ ಅಂದರೆ ಉಪವಾಸ ಮಾಡೋದು ಭಾಳ ಮಾಡ್ತಾರೆ, ಇದರಿಂದ ಅಪೌಷ್ಟಿಕತೆ ಆಗೋದಿಲ್ವ? ಅದಕ್ಕೆ ಆ ಅಪೌಷ್ಟಿಕತೆಯಿಂದ ಈ ಸೊಂಟ ನೋವು ಬರೋ ಸಾಧ್ಯತೆ ಇದೆ ಹೇಗೆ? ಸೊಂಟ ನೋವಿಗೆ ಉಪವಾಸವು ಕೂಡ ಒಂದು ಕಾರಣವಾಗಿದೆ. ವಾರಕ್ಕೆ 1 ದಿನ ಉಪವಾಸ ದೇಹಕ್ಕೆ ಅತಿ ಉತ್ತಮವಾಗಿದೆ. ಆದರೆ ವಾರಕ್ಕೆ 6 ದಿನ ಉಪವಾಸದಿಂದ ಪೋಷಕಾಂಶದ ಕೊರತೆ ಉಂಟಾಗಿ ವಿಟಮಿನ್ ಡೆಫಿಷಿಯನ್ಸಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿಗಳಿಂದ ಸೊಂಟ ನೋವು ಕಾಣಿಸಿಕೊಳ್ಳುತ್ತದೆ. ಡಾಕ್ಟರ್ ಶಿವಾಜಿ ಅವರೇ, ಈಗ ನೀರಿನೊಳಗೆ ನಾವು ಈಜಾಡೋದ್ರಿಂದ ಕೂಡ ಸೊಂಟ ನೋವು ಬರ್ಬೋದಾ? ಹೆಂಗೆ? ಈಜು ಮೋಜುಗಳಲ್ಲಿ ಹಿಡಿತವಿರಬೇಕು. ಅತಿಯಾದ ಈಜು ಬಾವಿ ಮತ್ತು ಈಜುಗೋಳದಲ್ಲಿ ಮೇಲಿಂದ ಜಿಗಿಯುವುದರಿಂದ ಸೊಂಟದ ಭಾಗದ ಮೂಳೆ ಮಾಂಸ ಮತ್ತು ಸ್ನಾಯುಗಳಿಗೆ ಪೆಟ್ಟಾಗಿ ಸೊಂಟ ನೋವು ಸಮೀಪವಾಗುತ್ತದೆ. ಈಗ ರಾತ್ರಿ ನಿದ್ರೆಗಿಡೋದ್ರಿಂದ ಸೊಂಟ ನೋವು ಬರುತ್ತಾನೆ ಹೆಂಗ್ರಿ? ರಾತ್ರಿ ಇಡೀ ವಾಚ್ಮನ್ ಕೆಲಸ ಮಾಡುವ, ರಾತ್ರಿ ನಿಂತುಕೊಂಡೇ ಭಜನೆ ಮಾಡುವವರು, ರಾತ್ರಿ ಕರ್ತವ್ಯ ನಿರ್ವಹಿಸುವ ಪೊಲೀಸರು, ರಾತ್ರಿ ಎಲ್ಲ ವಾಹನ ಓಡಿಸುವ ಚಾಲಕರು ಸೊಂಟ ನೋವು, ಇವರಿಗೆ ಸೊಂಟ ನೋವು ಬರೋ ಸಾಧ್ಯತೆಗಳು ಜಾಸ್ತಿ ಇದಾವೆ. ಈಗ ನಾವು ಪಾದಯಾತ್ರೆ ಬಹಳ ಒಳ್ಳೇದು ಅಂತ ಹೇಳ್ತೀವಿ, ದೂರ ದೂರ ಉಳಿವು ಪಾದಯಾತ್ರೆ ಮಾಡ್ತೀವಿ, ಶ್ರೀಶೈಲಕ್ಕೆ ಪಾದಯಾತ್ರೆ ಮಾಡ್ತಾರೆ, ಈ ಪಾದಯಾತ್ರೆಗಳಿಗೂ ಕೂಡ ಸೊಂಟ ನೋವು ಬರ್ಬೋದಾ ಹೆಂಗೆ? ಈಗ ಒಂದು ದಿನಕ್ಕೆ 3-4 ಕಿಲೋಮೀಟರ್ ನಡೆದರೆ ಯಾವುದೇ ಸಮಸ್ಯೆಗಳು ಬರಂಗಿಲ್ಲ. ಆದರೆ ಒಂದು ದಿನಕ್ಕೆ 20-30 ಕಿಲೋಮೀಟರ್ ಪಾದಯಾತ್ರೆ ಮಾಡುವವರಿಗೆ ಸೊಂಟ ನೋವು ಸ್ವಲ್ಪ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳಿ ಇಲ್ಲಿ ನಾವು ಹೇಳಬಹುದು. ಈಗ ಸಾಕಷ್ಟು ನಾವು ತೋಟದೊಳಗೆ ಕೆಲಸ ಮಾಡ್ತೀವಿ, ಆಮೇಲೆ ಬೆಳಗ್ಗೆ ಮುಂಜಾನೆ ಸಂಜೆ ಮಟ್ಟ ವಿಪರೀತ ಕೆಲಸ ಮಾಡೋದ್ರಿಂದ ಕೂಡ ಸೊಂಟ ನೋವು ಬರ್ಬೋದನ್ರಿ? ಹೌದು. ಈಗ ತೋಟದಲ್ಲಿ ವಿಶೇಷವಾಗಿ ತೆಂಗಿನ ಮರ ಹತ್ತುವವರಿಗೆ ಹಾಗೂ ತೋಟದಲ್ಲಿ ಮುಂದೆ ಬಗ್ಗಿ ಕೆಲಸ ಮಾಡುವವರಿಗೆ, ಅತಿಯಾದ ಭಾರ ಎತ್ತುವವರಿಗೆ ಸೊಂಟ ನೋವು ಸಮೀಪಿಸುತ್ತದೆ. ಈಗ ರಕ್ತಸ್ರಾವಕ್ಕೂ ಮತ್ತು ಸೊಂಟ ನೋವಿಗೂ ಏನಾದರೂ ಸಂಬಂಧ ಇದೆಯೇನ್ರಿ? ಹೌದು. ಈಗ ಟಿಬಿ ರೋಗದಲ್ಲಿ ಬಾಯಿಯ ಮುಖಾಂತರ ನಾವು ರಕ್ತ ಹೊರಗಡೆ ಹೋಗ್ತದೆ, ಮೂಲವ್ಯಾಧಿಯಲ್ಲಿ ಗುದದ್ವಾರದ ಮುಖಾಂತರ ರಕ್ತ ಹೊರಗಡೆ ಹೋಗ್ತದೆ, ಅಪಘಾತವಾಗಿ ತಲೆಗೆ ಏಟಾದಾಗ ಮೂಗು ಮತ್ತು ಕಿವಿಯ ಮುಖಾಂತರ ರಕ್ತ ಹೊರಗಡೆ ಸ್ರಾವವಾಗ್ತದೆ, ಮಹಿಳೆಯರಲ್ಲಿ ಮಾಸಿಕ ಸ್ರಾವದಿಂದ ಅಧಿಕ ರಕ್ತಸ್ರಾವದಿಂದ ರಕ್ತದ ಹೊರವು ಹೆಚ್ಚಾದಂತೆ ಸೊಂಟ ನೋವಿನ ಒಳಹರಿವು ಹೆಚ್ಚಾಗುತ್ತದೆ. ಈಗ ನಮ್ಮ ಮನೆಯೊಳಗೆ ಕೆಲಸ ಮಾಡ್ತಿರ್ತೀವಿ, ಹೌದಲ್ರಿ? ಸಾಮಾನ್ಯವಾಗಿ ನಮ್ಮ ಗೃಹಿಣಿನ ನಾವು ವೈದ್ಯ ಅಂತೀವಿ, ನಮ್ಮ ಅಡಿಗೆ ಮನೆಯ ಔಷಧಾಲಯ ಅಂತ ಹೇಳ್ತೀವಿ. ವಿಶೇಷವಾಗಿ ಆಯುರ್ವೇದಕ್ಕೆ ಡಾಕ್ಟರ್ ಪ್ರಶಾಂತ್ ಅವ್ರು ಹೇಳ್ತಾರೆ, ಆ ನಿಟ್ಟಿನೊಳಗೆ ಈ ಸೊಂಟ ನೋವಿಗೆ ಮನೆಯೊಳಗೆ ಮನೆ ಮದ್ದು ಏನಾದರೂ ಇದೆಯಾ ಹಂಗೆ? ಈಗ ಹೊಸದಾಗಿ ಬಂದ 3 ದಿನದ ಒಂದು ಸೊಂಟ ನೋವಿಗೆ ಯಾವುದೇ ವ್ಯಕ್ತಿಯು ವೈದ್ಯರನ್ನು ಸಂಪರ್ಕಿಸುವುದಿಲ್ಲ. ಪೇಟೆಯಿಂದ ಕೆಲವೊಂದು ಔಷಧಿ ಉಪಚಾರಗಳನ್ನು ಅವರು ತಂದು ಉಪಯೋಗ ಮಾಡ್ಕೋತಾರೆ, ಹಾಗೂ ಬಿಸಿನೀರಿನ ಕಾವು, ಉಸುಕಿನ ಕಾವು, ಉಪ್ಪಿನ ಕಾವು ಇವುಗಳನ್ನು ದೈನಂದಿನ ಎಲ್ಲ ಕೆಲಸಗಳನ್ನು ಬಿಟ್ಟು ಸಂಪೂರ್ಣ ವಿಶ್ರಾಂತಿ ಪಡೆಯುವುದರಿಂದ ಗುಣಮುಖರಾಗ್ತಾರೆ. ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ, ಆಯುರ್ವೇದೊಳಗೆ ಸೊಂಟ ನೋವಿಗೆ ಸರಳ ಚಿಕಿತ್ಸಾ ಪರಿಹಾರ ಏನೇನಿದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ಬೋದಾ? ಮೊಟ್ಟ ಮೊದಲನೇದಾಗಿ ಶುಂಠಿ ಚೂರ್ಣದ ಸೇವನೆ 1 ಚಮಚ ಬೆಳಿಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡಬೇಕು. ಶುಂಠಿ ಕಷಾಯವನ್ನು ಚಹಾ ತಯಾರಿಸುವ ಮಾದರಿಯಲ್ಲೇ ಅದನ್ನು ತಯಾರಿಸಿ ಸೇವನೆ ಮಾಡಬೇಕು. ಈಗ ಲಸುಣ ಕಲ್ಕ ಅಂತ ಹೇಳ್ತೀವಿ, ಅಂದರೆ ಈಗ ಬೆಳ್ಳುಳ್ಳಿ ಚಟ್ನಿ, ಅದು ಸಹಿತ ಒಂದು ಒಳ್ಳೆಯ ಔಷಧಿ ಅಂತ ಹೇಳ್ಬೋದು. ಆಮೇಲೆ ಈಗ ಅಜವಾನದ ಒಂದು ಪುಡಿ ಚೂರ್ಣವನ್ನು 1 ಚಮಚ ಡೈಲಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸೇವನೆ ಮಾಡಬೇಕು. ಮತ್ತು ಈಗ ಕೆಲವೊಬ್ಬರು ಎರಂಡ ತೈಲ, ಹರಳೆಣ್ಣೆ ಅಂತ ಏನು ಹೇಳ್ತೀವಿ, ಅದರಿಂದ ಒಂದು ಮಾಲೀಶನ್ನು ಉಪಚರಿಸಿದ್ದು ನಾನು ನೋಡಿದ್ದೀನಿ. ಹೆಗ್ಗೇರಿಯ ಆಯುರ್ವೇದ ಮಹಾವಿದ್ಯಾಲಯ ಸಾಕಷ್ಟು ಜನಜನಿತವಾದಂಥದ್ದು, ಸಾಕಷ್ಟು ಜನಪ್ರಿಯವಾದಂಥದ್ದು, ಸಾಕಷ್ಟು ಜನ ರೋಗಗಳು ಬರ್ತಾರೆ. ಈ ಸೊಂಟ ನೋವಿಗೆ ನಿಮ್ಮ ಆಸ್ಪತ್ರೆಯೊಳಗೆ ಏನು ಚಿಕಿತ್ಸಾ ವಿಧಾನ ಲಭ್ಯ ಇದೆ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ? ಮೊದಲನೇದಾಗಿ ನಮ್ಮ ಆಸ್ಪತ್ರೆಯಲ್ಲಿ ಒಂದು ಅವಿಪತ್ತಿಕರ ಚೂರ್ಣ, ಅದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಅದನ್ನು ನಾವು ಕೊಡ್ತೀವಿ. ತದನಂತರದಲ್ಲಿ ಒಂದು ವಾಲುಕಾಸ್ವೇದ, ಉಸುಕಿನ ಕಾವು, ಕಟಿಬಸ್ತಿ, ಸೊಂಟದ ಭಾಗಕ್ಕೆ ಎಣ್ಣೆ ಉಣಿಸುವಿಕೆ, ಅನ್ವಾಸನ ಬಸ್ತಿ ಆಯಿಲ್ ಎನಿಮಾ ಅಂತ ಹೇಳ್ತೀವಿ, ಡ್ರೈ ಕಪಿಂಗ್ ಥೆರಪಿ, ಟ್ರಾಕ್ಷನ್ ಥೆರಪಿ ಮತ್ತು ಪತ್ರಪಿಂಡ ಸ್ವೇದ, ಅನೇಕ ಥರದ ಒಂದು ಔಷಧಿ ಚಿಕಿತ್ಸೆಗಳನ್ನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡಿದ್ದೀವಿ. ಭಾಳ ಸಂತೋಷ, ವಿಸ್ತೃತವಾಗಿ ಮಾತಾಡ್ತಾ ಇದ್ದೀರಿ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ. ಈಗ ನಾವು ಯಾವಾಗಲೂ ಕೂಡ ಒಂದು ಮುಖ್ಯ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೀವಿ ನಾವು. ಅಂದರೆ ಮುಂದೆ ರೋಗ ಬಂದಮೇಲೆ ಒದ್ದಾಡೋ ಬದಲಿ ಬರಲಾರ್ದಂಗೆ ನೋಡ್ಕೊಳ್ಳೋದು ಚಲೋ ಅಲ್ಲ. ಈಗ ಸೊಂಟ ನೋವು ಬಂದದಲ್ಲ, ಸೊಂಟ ನೋವು ಬರ್ದಂಗೆ ನೋಡ್ಕೊಳ್ಬೇಕು ಅಂದರೆ ಏನೇನು ಉಪಾಯಗಳು ನಮ್ಮ ಜನಸಾಮಾನ್ಯರು ಅದನ್ನು ಅನುಸರಿಸಬೇಕು ಅಂದರೆ ಮಾತ್ರ ನಾವು ಸೊಂಟ ನೋವುದಿಂದ ಮುಕ್ತರಾಗ್ಬೋದು ಹೇಳ್ಬೋದಾ? ಮೊದಲನೇದಾಗಿ ನಾವು ಮಲಗುವ ಸ್ಥಳ ಮತ್ತು ಹಾಸಿಗೆ ಸಮತಟ್ಟಾಗಿರಬೇಕು. ಕುಳಿತುಕೊಳ್ಳುವ ಭಂಗಿ ಆದಷ್ಟು ನೇರವಾಗಿರಬೇಕು. ಮತ್ತು ತಲೆದಿಂಬು ಅಥವಾ ಬ್ಯಾಕ್ ಸಪೋರ್ಟು ಚೇರ್ ಹಿಂದ್ಗಡೆ ನಾವು ಇಟ್ಕೋಬೇಕು. ಸಾಧ್ಯವಾದಷ್ಟು ಏರ್ ಕಂಡೀಷನ್ ಮನೆಯಲ್ಲಾಗಲಿ ವಾಹನದಲ್ಲಾಗಲಿ ನಾವು ಎಲ್ಲಿ ಬಳಸಬಾರ್ದು. ದಿನನಿತ್ಯ ತಣ್ಣೀರಿನ ಸ್ನಾನ ಅಷ್ಟೊಂದು ಒಳ್ಳೆಯದಲ್ಲ, ಬಿಸಿನೀರು ಸ್ನಾನ ಒಳ್ಳೆಯದು. ಬಹಳ ಸಮಯದವರೆಗೆ ನಿಲ್ಲುವಾಗ ಎರಡೂ ಕಾಲಿನ ಮೇಲೆ ಸಮನಾದ ಭಾರ ಹಾಕಿ ನಿಲ್ಲಬೇಕಾಗತ್ತೆ. ಪ್ರತಿ 15 ನಿಮಿಷಕ್ಕೆ ಒಂದು ಸಾರಿ ಕುಳಿತುಕೊಳ್ಳುವ ಭಂಗಿಯನ್ನು ನಾವು ಬದಲಿಸುತ್ತಿರಬೇಕು. ಇವಾಗ ಸಾಫ್ಟ್ವೇರ್ ಇಂಜಿನಿಯರು ಅವರು ಒಂದೇ ಸ್ಥಳದಲ್ಲಿ ಹೆಚ್ಚಿನ ಸಮಯ ಕೂತ್ಕೊಳ್ತಾರೆ. ನಿತ್ಯ ಅತಿಯಾದ ಮೆಟ್ಟಿಲೇರುವುದನ್ನು ಕಡಿಮೆಗೊಳಿಸಬೇಕು. ಮಹಿಳೆಯರು ಅತಿ ಎತ್ತರದ ಬೂಟ್, ಹೈ ಹೀಲ್ಡ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ಬಳಸಬಾರದು. ಮತ್ತು ಈಗಿನ ಒಂದು ತರುಣರು ವ್ಯಾಯಾಮವನ್ನು ಜಿಮ್ಗಳಲ್ಲೇ ಹೋಗಿ ಮಾಡ್ತಾ ಇದ್ದಾರೆ, ಅದು ಕೂಡ ಹಿತಮಿತಮವಾಗಿರಬೇಕು. ನಮ್ಮ ವ್ಯಾಯಾಮಗಳು ನೈಸರ್ಗಿಕವಾಗಿರಬೇಕು, ಯಾಂತ್ರಿಕವಾಗಿರಬಾರ್ದು. ಅದಕ್ಕೆ ಬಹಳ ಹುಷಾರಿರಬೇಕು. ಹೌದು. ಆಮೇಲೆ ವಿಶೇಷವಾಗಿ ಈಗ ಯೋಗಗಳಲ್ಲಿ ಸರ್ವಾಂಗಾಸನ, ಧನುರಾಸನ, ಮಯೂರಾಸನ, ಕೆಲವೊಂದು ಆಸನಗಳನ್ನು ವೈದ್ಯರ ಸಲಹೆ ಮೇಲೆ ಮಾಡಬೇಕು. ಪ್ರಾಣಾಯಾಮವನ್ನು ಮಾಡಬಹುದು, ಆದರೆ ಈ ಆಸನಗಳನ್ನು ತಜ್ಞ ವೈದ್ಯರಿಂದ ತಿಳ್ಕೊಂಡು ನಾವು ಅದನ್ನು ಮಾಡಿದ್ರೆ ಯೋಗ ತಜ್ಞರ ಸಹಕಾರ ತೆಗೆದುಕೊಂಡು ಕೆಲವೊಮ್ಮೆ ಆಗ್ತಿರುವುದಿಲ್ಲ, ಬೆನ್ನು ನೋವಿಗೆ ತೊಂದರೆ ಆಗುವ ಸಾಧ್ಯತೆ ಇರ್ತದೆ, ಬೆನ್ನು ನೋವು ಬರೋ ಸಾಧ್ಯತೆ ಇರ್ತದೆ, ಸಾಧ್ಯತೆಗಳು ಜಾಸ್ತಿ. ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ, ಸೊಂಟ ನೋವಿಗೆ ಸರಳ ಉಪಾಯಗಳು ಮತ್ತು ಚಿಕಿತ್ಸೆ ಕುರಿತಂತೆ ಇಲ್ಲಿವರೆಗೆ ಮಾಹಿತಿ ನೀಡ್ತಾ ಇದ್ದಾರೆ. ಒಂದು ಮೆಸೇಜ್ ಕೊಡ್ಬೋದಾ? ವಾಟ್ ಇಸ್ ಟೇಕ್ ಹೋಮ್ ಮೆಸೇಜ್, ಏನು ನಾವು ನೆನ್ಪಿಟ್ಕೊಳ್ಬೇಕು? ರೋಗಿಗಳಿಗೆ ನಾನು ಹೇಳೋದಿಷ್ಟೇ, ಜಾಸ್ತಿ ಬೈಕ್ ಓಡಿಸಿ ಬೆನ್ನು ಬ್ರೇಕ್ ಮಾಡಿಕೊಳ್ಬೇಡಿ ಅಂತ. ಹೆಚ್ಚಾದ ಒಂದು ಬೆನ್ನು ನೋವುಗಳು ಇವತ್ತಿನ ದಿನಗಳಲ್ಲಿ ಈ ಬೈಕ್ ಓಡಿಸೋದ್ರಿಂದ ಬರ್ತಾ ಇದೆ ಅಂತ ಹೇಳಿ ಸಾಕಷ್ಟು ರೋಗಿಗಳ ಮುಖಾಂತರ ನಾವು ತಿಳ್ಕೊಂಡಿದ್ದೀವಿ. ಅದನ್ನು ಹಿತ ಮತ್ತು ಮಿತವಾಗಿ ಬಳಸಬೇಕು, ಬಳಕೆ ಕಡಿಮೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ರಿ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೇ. ಸೊಂಟ ನೋವಿಗೆ ಕಾಯಕಲ್ಪ ಏನು ಅಂತ ಹೇಳ್ತಾ ಇದ್ರಿ ಅಲ್ಲ, ಜೀವನ ಶೈಲಿಯನ್ನು ರೂಢಿಸ್ಕೊಂಡ್ರೆ ಸೊಂಟ ನೋವಿನಿಂದ ನಾವು ಮುಕ್ತರಾಗ್ಬೋದು. ನೀವೇ ನೈಸರ್ಗಿಕವಾಗಿ ವ್ಯಾಯಾಮ ಯಾವುದು ಮಾಡ್ರಿ, ಜಿಮ್ಗೆ ಹೋಗ್ರಿ ಬೇಡ ಅನ್ನಂಗಿಲ್ಲ, ಆದ್ರೆ ಅತಿಯಾಗಿ ಮಾಡಿ ಸುಸ್ತು ಮಾಡ್ಕೊಂಡ್ರೆ ಮುಂದೆ ಬೆನ್ನು ನೋವಿಗೆ ಕಾರಣ ಆಗ್ಬೋದು ಅಥವಾ ಬೇರೆ ಬೇರೆ ತೊಂದರೆಗಳು ಬರ್ತದೆ. ಅದಕ್ಕೆ ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆ ಮಾಡ್ಕೊಳ್ರಿ ನಮ್ಮ ಕೇಳೋಕೆ ಬಾಂಧವ್ರೆ ಅಂತ ಹೇಳ್ತಾ ನಮ್ಮೆಲ್ಲ ಆತ್ಮೀಯ ಕೇಳುವ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು. ಧನ್ಯವಾದಗಳು, ತಮಗೂ ಧನ್ಯವಾದಗಳು. ಸೊಂಟ ನೋವಿಗೆ ಸರಳ ಉಪಾಯ ಹಾಗೂ ಆಯುರ್ವೇದದ ಚಿಕಿತ್ಸೆ ಈ ಕುರಿತು ಇದುವರೆಗೂ ಡಾಕ್ಟರ್ ಶಿವಾಜಿ ಚೌಹಾಣ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿಯನ. ಈ ವಾರದ ಪ್ರಶ್ನೆ: ಬೆನ್ನು ನೋವು ಅಥವಾ ಸೊಂಟ ನೋವು ಸಾಮಾನ್ಯವಾಗಿ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಪ್ರಶ್ನೆ ಮತ್ತೊಮ್ಮೆ: ಬೆನ್ನು ನೋವು ಅಥವಾ ಸೊಂಟ ನೋವು ಸಾಮಾನ್ಯವಾಗಿ ಯಾರಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಒಂದು ವಾರದ ಒಳಗಾಗಿ ಅಂಗೈಯಲ್ಲಿ ಆಯುರ್ವೇದ ಸರಣಿ ಕಾರ್ಯಕ್ರಮ ರಸಪ್ರಶ್ನೆ ವಿಭಾಗ ಹೆಗ್ಗೇರಿ ಆಯುರ್ವೇದ ಕಾಲೇಜ್ ಮತ್ತು ಆಸ್ಪತ್ರೆ ಹೆಗ್ಗೇರಿ ಬಡಾವಣೆ ಹಳೆ ಹುಬ್ಬಳ್ಳಿ ಹುಬ್ಬಳ್ಳಿ 580024 ಈ ವಿಳಾಸಕ್ಕೆ ತಲುಪಿಸಬೇಕು. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಅಂಗೈಯಲ್ಲಿ ಆಯುರ್ವೇದ ವಾತ ಪಿತ್ತ ಕಫ ಸಮತೋಲನವೇ ಆರೋಗ್ಯ. ಮೆಣಸು ಶುಂಠಿ ಅಲವೇರ ಜೀರಿಗೆ ಇಂಗು ತೆಂಗು ನಿಸರ್ಗವೇ ಇದೆ ಔಷಧಾಲಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಹೆಗ್ಗೇರಿ ಹುಬ್ಬಳ್ಳಿ. ಹುಬ್ಬಳ್ಳಿಯ ಹೆಗ್ಗೇರಿಯಲ್ಲಿರುವ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ, ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕರ್ನಾಟಕ ಸರ್ಕಾರ, ಸಿಸಿಐಎಂ ಭಾರತ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ, ಬಿಎಎಂಎಸ್ ಪದವಿ ಸ್ನಾತಕೋತ್ತರ ಹಾಗೂ ಆಯುರ್ವೇದದ ಪಿಎಚ್ಡಿ ಕೋರ್ಸ್ಗಳು ಲಭ್ಯ, ಯೋಗ್ಯ ದರದಲ್ಲಿ ಆಯುರ್ವೇದ ಚಿಕಿತ್ಸೆ, ಬಡ ರೋಗಿಗಳಿಗೆ ಸಕಲ ಸೌಲಭ್ಯ, ಹೊರ ಹಾಗೂ ಒಳ ರೋಗಿಗಳ ವಿಭಾಗಗಳು, 125 ಹಾಸಿಗೆಗಳುಳ್ಳ ಸುಸಜ್ಜಿತ ಆಸ್ಪತ್ರೆ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವ್ಯವಸ್ಥಿತ ಸುಸಜ್ಜಿತ ಹಾಸ್ಟೆಲ್ ಸೌಲಭ್ಯ, ತಿಂಗಳಿಗೆ ಕನಿಷ್ಠ 2 ಉಚಿತ ಚಿಕಿತ್ಸಾ ಶಿಬಿರಗಳು, ಪಾರದರ್ಶಕ ಆಡಳಿತ, ಸೇವಾ ಮನೋಭಾವದ ಸಿಬ್ಬಂದಿ ವರ್ಗ, ಸಾಮಾಜಿಕ ಸೇವೆಗೆ ಕಂಕಣಬದ್ಧವಾಗಿದೆ ಹುಬ್ಬಳ್ಳಿಯ ಆಯುರ್ವೇದ ಸೇವಾ ಸಮಿತಿಯ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ. ದೂರವಾಣಿ 0836-2305-122. ಈಗ ಮಹಿಳೆಯರಲ್ಲಿ ಉದ್ಯಮಶೀಲತೆ ಈ ಕುರಿತು ಹಾವೇರಿಯ ದೇವಿ ಹೊಸೂರಿನ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ನೇತ್ರಾವತಿ ಅಶೋಕ್ ಪಾಟೀಲ್ ಅವರೊಡನೆ ಸಂದರ್ಶಿಸುತ್ತಿದ್ದಾರೆ ಶರಣಬಸವ ಚೋಳೇನ್. ಆತ್ಮೀಯ ಕೇಳುಗರೇ ನಮಸ್ಕಾರ. ಇವತ್ತು ಕೃಷಿ ಚಟುವಟಿಕೆಗಳು ಸಾಕಷ್ಟು ನಡೀತಾ ಇವೆ, ಮುಂಗಾರು ಬಿತ್ತನೆ ಆಗಿದೆ, ನಮ್ಮ ರೈತ ಬಾಂಧವರು ಬೆಳೆ ಬೆಳೆಯುವುದನ್ನು ಸಂತೋಷದಿಂದ ನೋಡ್ತಾ ಇದ್ದಾರೆ. ಅವರು ಸರ್ಕಾರಿ ಗೊಬ್ಬರ ಹಾಕಿರಲಿ, ಸಾವಯವ ಕೃಷಿಯನ್ನು ಮಾಡಿರಲಿ, ಸಾಕಷ್ಟು ಖರ್ಚಾಗಿದೆ, ಅದೇ ರೀತಿ ನಿರೀಕ್ಷೆಯೂ ತುಂಬ ಹೆಚ್ಚಾಗಿದೆ. ಒಳ್ಳೆಯ ಬೆಳೆ ಬರಬೇಕು, ನಮಗೆ ಬೆಲೆ ಬರಬೇಕು, ನಮ್ಮ ಪ್ರಧಾನಿಗಳು ಏನು ಹೇಳಿದ್ದಾರೆ, ನಮ್ಮ ರೈತರ ಆದಾಯ ದ್ವಿಗುಣ ಆಗಬೇಕು, ಯಾಕಂದರೆ ಅವರ ಬದುಕು ಅರ್ಥಪೂರ್ಣವಾಗಿ ಯಶಸ್ಸಿನತ್ತ ಮುನ್ನುಗ್ಗಬೇಕು ಅಂದರೆ ಆದಾಯ ಚಲೋ ಇರಬೇಕು, ಆದಾಯ ಚಲೋ ಆಗಬೇಕು ಅಂದರೆ ಉತ್ತಮ ಇಳುವರಿ ಬರಬೇಕು, ಇಳುವರಿ ಬರಬೇಕು ಅಂದರೆ ಉತ್ತಮ ತಂತ್ರಜ್ಞಾನಯುಕ್ತವಾದ ಕೃಷಿ ಮಾಡಬೇಕು. ನಾವು ಬರೀ ಸಾಕ್ಷರಾದರೂ ನಡೆಯೋದಿಲ್ಲ, ಈಗ ಕೃಷಿ ಸಾಕ್ಷರಾಗಬೇಕು, ಹೇಗೆ ನಮ್ಮ ಕೃಷಿ ಮಾಡಬೇಕು ಅದು ಭಾಳ ಮುಖ್ಯ. ನಮ್ಮದು

Thank you.